ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೆಳೆಗಳ ಕೀಟ ನಿಯಂತ್ರಣದಲ್ಲಿ ದೇಶಿ ಬೀಜಗಳ ಕುರಿತು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಪಿಪಿ ಬ್ರದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಜೊತೆಗೆ ಹವಾಮಾನ ವರದಿಯನ್ನು ಸಹ ಕೇಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಆರಂಭಕ್ಕೆ ಕೇಳಿ ಬೆಳೆಗಳ ಕೀಟ ನಿಯಂತ್ರಣದಲ್ಲಿ ದೇಶಿ ಬೀಜಗಳ ಕುರಿತು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಪಿಪಿ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸಾಮಾನ್ಯವಾಗಿ ರೈತರು ಬೆಳೆಯುವಂತಹ ಬೆಳೆಗಳಲ್ಲಿ ಕೀಟಬಾಧೆಗಳು ಹೆಚ್ಚಾಗಿರ್ತದೆ. ಅವುಗಳ ನಿಯಂತ್ರಣಕ್ಕೆ ರೈತರು ಎಷ್ಟೋ ಬಾರಿ ಹೈರಾಣಾಗುವ ಸಾಧ್ಯತೆಗಳು ಇರ್ತದೆ, ಹಣ ಪೋಲಾಗುವ ಸಾಧ್ಯತೆಗಳು ಇರ್ತದೆ. ಆದರೆ ಹಿಂದೆ ಎಲ್ಲೋ ಒಂದ್ ಕಡೆಗೆ ತಮ್ಮ ದೇಶಿ ಬೀಜಗಳು ಅಂದರೆ ರೈತರೇ ಬೆಳೆದಂತಹ ಬೀಜಗಳ ಸಂರಕ್ಷಣೆ ಮಾಡಿಕೊಂಡು ಅವುಗಳನ್ನೇ ಬಿತ್ತನೆ ಮಾಡ್ತಾ ಇದ್ದಂತಹ ಒಂದು ಕಾಲಘಟ್ಟ ಇತ್ತು. ಆದರೆ ಕಾಲ ಬದಲಾದಂತೆಲ್ಲ ರೈತರು ಬೀಜಗಳಿಗೆ ಮಾರುಕಟ್ಟೆಯನ್ನು ಅವಲಂಬಿಸಿಕೊಂಡಿದ್ದಾರೆ, ಕಂಪನಿಗಳನ್ನು ಅವಲಂಬಿಸಿಕೊಂಡಿದ್ದಾರೆ. ಇದರಿಂದ ಒಂದಿಷ್ಟು ಸಮಸ್ಯೆಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ತಿಳಿದು ಬರತಕ್ಕಂಥ ಸಂಗತಿ ಒಂದು. ಆದರೆ ಎಲ್ಲೋ ಒಂದ್ ಕಡೆಗೆ ಈಗ ಮತ್ತೆ ದೇಶಿ ಬೀಜಗಳ ಸಂರಕ್ಷಣೆ ಮತ್ತು ಅವುಗಳಿಂದಾನೇ ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ, ರೋಗಗಳು ಕಡಿಮೆ ದೇಶಿ ಬೀಜಗಳಿಗೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದ ಇದೆ, ಅದು ಸತ್ಯವೂ ಕೂಡ. ಈ ನಿಟ್ಟಿನೊಳಗೆ ವಿಜ್ಞಾನಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಆ ವಿಜ್ಞಾನಿಗಳು ಸಹಿತ ಹಳ್ಳಿಗಳಲ್ಲಿ ದೇಶಿ ಬೀಜಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರತಕ್ಕಂತಹ ರೈತರನ್ನ ಪ್ರೇರೇಪಣೆ ಮಾಡ್ತಾ ಆ ಬೀಜಗಳನ್ನೇ ರೈತರು ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆಯು ಸಹಿತ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಬನ್ನಿ, ಈ ನಿಟ್ಟಿನೊಳಗಡೆಗೆ ನಮ್ಮೊಂದಿಗೆ ಇವತ್ತು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ PR ಬದರಿ ಪ್ರಸಾದ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬೆಳೆಗಳಲ್ಲಿ ಕೀಟ ಬಾಧೆಗಳ ಅಥವಾ ಕೀಟ ನಿಯಂತ್ರಣಕ್ಕೆ ದೇಶಿ ಬೀಜಗಳು ಸೂಕ್ತ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಸೊ ಅವರನ್ನು ಇವತ್ತು ಮಾತನಾಡಿಸೋಣ. ದೇಶಿ ಬೀಜಗಳ ಮಹತ್ವ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಳ್ಳಿದ್ದಾರೆ. ಸರ್, ನಮ್ಮ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಸಹ. ಸಾಮಾನ್ಯವಾಗಿ ರೈತರು ಅಂದ್ರೆ ಮಳೆಗಾಲ ಬಂತು ಅಂದ್ರೆ ಬೀಜದ ಅಂಗಡಿಗಳ ಮುಂದೆ ನಿಂದಿರ್ತಾರೆ, ಗೊಬ್ಬರದ ಅಂಗಡಿಗಳ ಮುಂದೆ ನಿಂದಿರ್ತಾರೆ. ಎಲ್ಲೋ ಒಂದ್ ಕಡೆಗೆ ಬೀಜಗಳ ಸಂರಕ್ಷಣೆ ಹಿಂದೆ ಇತ್ತು, ಅದಿವತ್ತು ಮಾಯವಾಗಿದೆ. ಈ ನಿಟ್ಟಿನೊಳಗಡೆಗೆ ರೈತರು ಬೀಜ ಸಂರಕ್ಷಣೆ ಮಾಡಿಕೊಳ್ಳುವ ಅಗತ್ಯವೂ ಸಹಿತ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆಗೆ ಈಗ ಕೇಳಿ ಬರ್ತಾ ಇದೆ. ದೇಶಿ ಬೀಜಗಳ ಪರಿಕಲ್ಪನೆ ಎಲ್ಲ ಕಡೆ ಹರಿದಾಡ್ತಾ ಇದೆ. ಬರಹಗಾರರು ಸಾಕಷ್ಟು ಲೇಖನಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಎಷ್ಟೋ ತೆರೆಮರೆಯಲ್ಲಿ ರೈತರೇ ಕೆಲವು ತಜ್ಞರು ಬೀಜಗಳನ್ನು ಸಂರಕ್ಷಣೆ ಮಾಡಿಕೊಂಡು ಅವುಗಳನ್ನು ರೈತರಿಗೆ ಹಂಚುವಂತ ವ್ಯವಸ್ಥೆ ಇದೆ. ಈ ದೇಶಿ ಬೀಜಗಳ ಪರಿಕಲ್ಪನೆ ಅಂದ್ರೆ ಏನು ಸರ್? ಇದು ನಮ್ಮ ಭಾರತದಲ್ಲಿ ಭೌಗೋಳಿಕ ಸಂಪತ್ತು ನಮ್ದು ಬಹಳ ವಿಸ್ತಾರವಾದಂತಹ ಮತ್ತೆ ಬಹಳ ಶ್ರೀಮಂತವಾದಂತಹ ರಾಷ್ಟ ನಮ್ದು ಅಂತ ಹೇಳಿದ್ರೆ ತಪ್ಪಿಲ್ಲ. ಪ್ರಪಂಚದಲ್ಲಿ ಇರತಕ್ಕಂತಹ 175 ದೇಶಗಳ ಮಧ್ಯೆ ನಮ್ಮ ದೇಶದಲ್ಲಿ ಇರುವಷ್ಟು ಒಂದು ಜೀವ ವೈವಿಧ್ಯತೆ ನಾವು ಪ್ರಪಂಚದಲ್ಲಿ ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಹವಾಮಾನಕ್ಕೆ ಸೂಕ್ತ ಆಗಂತಹ ಪ್ರತಿಯೊಂದು ಮಣ್ಣಿಗೆ ಸೂಕ್ತವಾಗತಕ್ಕಂತಹ ಒಂದೊಂದು ಬೆಳೆಯಲ್ಲೂ ಸಹ ಸಾವಿರಾರು ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ನಾವು ಹೇಳಬೇಕಂತ ಹೇಳಿದ್ರೆ ಭತ್ತ ಒಂದರಲ್ಲೇ ಸುಮಾರು 1.5 ಲಕ್ಷ ಪ್ರಭೇದಗಳ ಒಂದು ಭತ್ತ ನಮ್ಮಲ್ಲಿದೆ. ಅಷ್ಟು ವೈವಿಧ್ಯತೆ, ಒಂದು ವೈವಿಧ್ಯತೆ ಇದೆ. ಸೊ ಅಂತಹ ಒಂದು ವೈವಿಧ್ಯತೆ ಪ್ರತಿಯೊಂದು ತರಕಾರಿಯಲ್ಲಿ ತಗೊಳ್ರಿ, ಅಥವಾ ನಮ್ಮಲ್ಲಿ ಇವಾಗ ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಆ ಒಂದು ಎಷ್ಟು ಶ್ರೀಮಂತ ಅನ್ಲಿಕ್ಕೆ ನಾನು ಹೇಳ್ತೀನಿ. ನಮ್ಮಲ್ಲಿರ್ತಕ್ಕಂಥ ಒಬ್ಬ ರೈತ ಇರಕಲ್ಗಡದಲ್ಲಿ ಒಬ್ಬ ಹಂಚಾಳಪ್ಪ ಅಂತೇಳಿ ರೈತ ಇದ್ದಾನೆ. ಆತನ ಹತ್ರ ಸುಮಾರು 53 ತಳಿಗಳ ಒಂದು ಬದನೆಯ ವಿಶೇಷ ತಳಿಗ್ರಹಣೆ ಇತ್ತು. ಇವತ್ತಿಗೂ ಸಹ ಅವನ ಹತ್ರ ಸುಮಾರು 25 ಜಾತಿಯ ಕುಂಬಳದ ಒಂದು ವೈವಿಧ್ಯತೆ ಅವನ ಹತ್ರ ಸಂಗ್ರಹಣೆ ಇದೆ. ಸೊ ಈ ತರದಲ್ಲಿ ನಾವು ಒಂದೊಂದು ಬೆಳೆಯನ್ನು ನೋಡಿದಾಗ ಸಮಯಕ್ಕೆ ತಕ್ಕಂತೆ ಹವಾಮಾನಕ್ಕೆ ತಕ್ಕಂತೆ ಬರ್ತಕ್ಕಂತಹ ತಳಿಗಳಿವು. ವಿಜ್ಞಾನಿಗಳಾಗಿ ನಮ್ಮೆಲ್ಲರಿಗೆ ಅರಿವಿರತಕ್ಕಂಥದ್ದು, ಸಾಮಾನ್ಯರಿಗೂ ಅರಿವಿರತಕ್ಕಂಥದ್ದು, ಈ ಒಂದು ದೇಶಿ ಬೀಜಗಳಲ್ಲಿ ಅಂದ್ರೆ ನಮ್ಮ ಹಿರಿಯರು ಸಂಗ್ರಹಿಸಲ್ಪಟ್ಟಂತಹ ಇಂತಹ ಬೀಜಗಳು ಏನಿದೆ ಅವುಗಳಿಗೆ ಈ ಒಂದು ರೋಗ ಅಥವಾ ಕೀಟದ ಬಾಧೆ ಬಹಳ ಕಡಿಮೆ, ಮತ್ತೆ ಎಂತಹ ಪ್ರತಿಕೂಲ ಹವಾಮಾನ ಇದ್ರೂ ಸಹ ಅವುಗಳು ಬೆಳೆದು ತಮ್ಮನ್ನ ತಾವು ದಕ್ಕಿಸಿಕೊಳ್ಳಿಕ್ಕೆ ಒಂದು ಶಕ್ತಿ ಇದ್ದಂತಹ ಬೀಜಗಳು. ಅಂದ್ರೆ ಮಳೆ ಬರದೇ ಇರಲಿ, ಬೇಸಿಗೆನೇ ಇರಲಿ, ಅಥವಾ ಹೆಚ್ಚು ಮಳೆ ಆದಾಗಲೂ ಸಹ ನಮಗೆ ಇಳುವರಿಯನ್ನ ಕೊಟ್ಟು ನಮ್ಮ ದೇಶದ ಒಂದು ಹಸಿವನ್ನ ನೀಗಿಸ್ತಾ ಇದ್ದಂತಹ ಬೀಜಗಳು. ಕಾಲಕ್ರಮೇಣ ಏನಾಯ್ತು, ಜನಸಂಖ್ಯೆ ಉಲ್ಬಣ ಆಗ್ತಾ ಇದ್ದಂಗೆ ನಮಗೆ ಹೆಚ್ಚು ಹೆಚ್ಚು ಆಹಾರವನ್ನ ಉತ್ಪಾದನೆ ಮಾಡಬೇಕು ಅನ್ನುವಂತ ಒಂದು ಧಾವಂತ ಪ್ರಾರಂಭ ಆಯ್ತು. ಮೊದಲಿಗೆ ಏನಿತ್ತು, ನಾವು ಬೆಳೆದಂತ ಒಂದು ಉತ್ಪನ್ನವನ್ನ ನಮ್ಮ ಪಕ್ಕದ ಮನೆಯವರಿಗೆ ಕೊಡ್ತಕ್ಕಂಥದ್ದು, ಅವರು ಬೆಳೆದು ಹೆಚ್ಚಾಗಿದ್ದನ್ನ ನಾವು ತಗೊಳ್ಳುವಂಥದ್ದು, ಇಂತಹ ಒಂದು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಕೊಡಿಕೊಳ್ಳುವಂತಹ ಒಂದು ಪದ್ಧತಿ ಅಂತ ಹೇಳ್ತೀವಿ. ಅವಾಗ ತೃಪ್ತಿ ಇತ್ತು. ಸೊ ಬಂದಿದ್ರಲ್ಲಿ ಒಂದು ಇಳುವರಿಯನ್ನ ತಗೊಂಡು ಹಂಚಿಕೊಂಡು ತಿಂತಕ್ಕಂತಹ ಒಂದು ಮನೋಭಾವನೆ ಇತ್ತು. ಯಾವಾಗ ಈ ಒಂದು ಆಹಾರದ ಬೇಡಿಕೆ ಜಾಸ್ತಿ ಆಯ್ತು ಆಗ ಅವತ್ತಿನ ಒಂದು ದಿನಕ್ಕೆ ಅದು ಬೇಕಾಗಿತ್ತು, ಸಂಕರಣ ತಳಿಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಯ್ತು. ಅದನ್ನ ನಾವು ಎಷ್ಟು ಉಪಯೋಗಿತವಾದಂತಹ ಪ್ರದೇಶಕ್ಕಾಗಿ ಬಿಡುಗಡೆ ಮಾಡಿದ್ದಂಥದ್ದು. ಆದ್ರೆ ಇವತ್ತಿನ ದಿವಸ ಏನಾಗಿದೆ, ಕಾಲುವೆಯ ಅಂಚಿನಲ್ಲಿ ಅಥವಾ ಹೆಡ್ ರೀಜನ್ ಅಂತ ಏನ್ ಹೇಳ್ತೀವಿ ನಾವು, ಒಂದು ಡ್ಯಾಮ್ನಲ್ಲಿ ಮುಖಭಾಗದಲ್ಲಿ ಇರತಕ್ಕಂತಹ ರೈತನು ಹೈಬ್ರಿಡ್ ಅನ್ನೇ ಬಳಕೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಕಾಲುವೆ ಅಂಚಿನಲ್ಲಿ ಇರತಕ್ಕಂಥ ಥೈಲ್ಯಾಂಡ್ ರೈತರಿಗೂ ಸಹ ಅದೇ ಬೇಕಾಗಿದೆ. ಆದ್ರೆ ಆ ಪರಿಕಲ್ಪನೆ ಅದಲ್ಲ, ಯಾರಿಗೆ ಹೆಚ್ಚು ಯಥೇಚ್ಛವಾಗಿ ಸಂಪನ್ಮೂಲಗಳಿರುತ್ತೆ, ಉತ್ಪಾದನೆ ಮಾಡತಕ್ಕಂಥ ಶಕ್ತಿ ಇರುತ್ತೆ, ಅವರು ಬೆಳೆದು ಅದನ್ನ ವಾಣಿಜ್ಯೀಕರಣ ಮಾಡ್ಲಿಕ್ಕಂಥದ್ದು, ಮತ್ತೆ ಉಳಿದಂತಹ ರೈತರು ಸಸ್ಟೈನಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅದು ಇವತ್ತು ಪೂರ್ಣ ತಲೆ ಕೆಳಗಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಪ್ರತಿಯೊಬ್ಬರಿಗೂ ಧಾವಂತ ಶುರುವಾಗಿದೆ, ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು, ಕಡಿಮೆ ಭೂಮಿಯಲ್ಲಿ ಹೆಚ್ಚು ಬೆಳಿಬೇಕು ಅಂತಕ್ಕಂತಹ ಈ ಒಂದು ವಾಣಿಜ್ಯ ದೃಷ್ಟಿಯಿಂದ ನಾವು ಹೋದಾಗ ಏನಾಯ್ತು, ಕೇವಲ ಯಾವುದೋ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಯ ಬೀಜಕ್ಕೆ ನಾವು ಹಾತೊರೆಯೋದನ್ನ ನಾವು ಕಾಣ್ತಾ ಇದೀವಿ. ಹೀಗಾಗಿ ಏನಾಗ್ತದೆ, ಈ ಬೆಳೆಯೋದನ್ನೇ ನಾವು ನಿಲ್ಲಿಸಿರೋದ್ರಿಂದ ಈ ದೇಶಿ ಬೀಜಗಳು ಸಹ ತಮ್ಮ ಅವನತಿ ಅಥವಾ ಬೀಜಗಳು ನಾವು ನಮ್ಮ ಹಿರಿಯರು ಹೇಳ್ತಾರೆ, ಆದ್ರೆ ಇವತ್ತು ನಾವು ನೋಡ್ಲಿಕ್ಕೆ ಸಿಗ್ತಾರೆ ಅಂತಹ ಒಂದು ಸಂದರ್ಭ ನಮಗೆ ಇವತ್ತು ಎದುರಾಗಿದೆ. ಇದು ಯಾಕೆ ಇವತ್ತು ಇಷ್ಟೊಂದು ಮಹತ್ವ ಪಡ್ಕೊಳ್ತಾ ಇದೆ, ಈಗ ಉದಾಹರಣೆಗೆ ನಮ್ಮ ಕೊಪ್ಪಳವನ್ನ ನಾವು ಇಟ್ಕೊಂಡು ನೋಡೋಣ. ಇಲ್ಲಿ ನಮ್ಮಲ್ಲಿ ಎರಡು ವಿಶೇಷ ಜಾತಿಯ ಒಂದು ಭತ್ತ ಇವತ್ತು ನಮ್ಮ ದೇಶಿ ಭತ್ತದ ತಳಿಗಳಿದೆ. ಒಂದನ್ನ ನಾವು ಬಿಳಿಚಿಗ ಅಂತ ಹೇಳ್ತಾರೆ, ಒಂದು ದುಗ್ಗ ಅಂತ ಹೇಳ್ತಾರೆ. ಈ ಒಂದು ಭತ್ತದ ಬೀಜ ಅದರ ಮಹತ್ವ ಏನಂತ ಹೇಳಿದ್ರೆ, ನಿಮಗೆ ನೀರೇ ಇಲ್ಲದಂತ ಅಥವಾ ಕೇವಲ ಒಂದು ಮಳೆಯಾದ ತಕ್ಷಣ ಅದನ್ನ ನಾವು ಬೀಜವನ್ನ ಬಿತ್ತಿದ್ರೆ ತನ್ನಷ್ಟಕ್ಕೆ ತಾನು ಬೆಳೆದು ಇಳುವರಿಯನ್ನ ಕೊಡ್ತಕ್ಕಂತಹ ಬೀಜಗಳಿವು. ಅಂದ್ರೆ ನೀವು ಬಿತ್ತಿದ ಮೇಲೆ ಅದರ ಕಡೆ ಮತ್ತೆ ನೋಡ್ಬೇಕಂತಿಲ್ಲ, ಅಥವಾ ರಾಸಾಯನಿಕ ಗೊಬ್ಬರ ಕೊಡೋದಾಗ್ಲಿ ಅಥವಾ ಅದಕ್ಕೆ ಯಾವ್ದಾದ್ರು ಕೀಟನಾಶಕ ಅಥವಾ ರೋಗನಾಶಕವನ್ನ ಸಿಂಪರಣೆ ಮಾಡಬೇಕು ಅನ್ನೋದಾಗ್ಲಿ ಇಲ್ಲ. ಒಂದ್ಸಲಿ ನಾವು ಬಿತ್ತನೆ ಮಾಡಿದ್ರೆ ಮುಗೀತು, ತನ್ನಷ್ಟಕ್ಕೆ ತಾನು ಬರುತ್ತೆ. ಅದರಲ್ಲಿ ಒಂದು ಬಿಳಿಚಿಗ ಅನ್ನೋದು ಬಿಳಿ ಅಕ್ಕಿ ಬರುತ್ತೆ, ದುಗ್ಗ ಅಂತಕ್ಕಂಥದ್ದು ಕೆಂಪು ಅಕ್ಕಿಯನ್ನು ಕೊಡುತ್ತೆ. ನಿಮ್ಮ ಒಂದು ಅವಶ್ಯಕತೆಗೆ ಅಥವಾ ನಿಮ್ಮ ಪ್ರಿಫರೆನ್ಸ್ ಯಾವ್ದಿದೆ ಅದನ್ನ ನಾವು ಬೆಳಕೊಳ್ಳಿಕ್ ಅವಕಾಶ ಇದೆ. ಅದೇ ತರ ನಮ್ಮಲ್ಲಿ ಹೆಸರು ಬೀಜ ಇದೆ, ಸುಮಾರು 5 ತಿಂಗಳ ಕಾಲ ಬೆಳೀತಕ್ಕಂತಹ ಒಂದು ಹೆಸರನ್ನು ತಳಿಯೋದು ನಾವು ಮಿಂಚೆ ಹೆಸರು ಅಂತೇಳಿ ನಮ್ಮ ಕಾಲದಿಂದನೂ ಬೆಳಕೊಂಡು ಬರ್ತಾ ಇರೋದನ್ನ ನಾವು ನೋಡ್ತೀವಿ. ಒಂದು ಸಲ ನಾವು ಒಂದು ಮಳೆಗೆ ನಾವು ಅದನ್ನ ಬಿತ್ತಿದ್ರೆ, ಇವತ್ತು ನಾವು ಹೆಸರು ಬೆಳೆಯನ್ನ ಬಿತ್ತಿದ್ರೆ ಇವತ್ತು ನಾವು ಪತ್ರಿಕೆಗಳಲ್ಲಿ ಸಾಕಷ್ಟು ಓದ್ತಾ ಇದೀವಿ, ಹಳದಿ ರೋಗ ಬಂತು, ನಂಜಾಣು ರೋಗ ಬಂತು, ನಾಶ ಆಗೋಯ್ತು ಬೆಳೆ, ಪರಿಹಾರ ಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಈ ಜವಾರಿ ತಳಿಯನ್ನ ನಾವು ಬಿತ್ತನೆ ಮಾಡಿದ್ರೆ ಯಾವುದೇ ರೋಗ ಬಾಧೆ ಅದರಲ್ಲೂ ವಿಶೇಷವಾಗಿ ಹಳದಿ ನಂಜಾಣು ರೋಗ ಅಂತ ಬರದೇ ಇರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗಾಗಿ ಇವತ್ತು ಬಹಳ ಮಹತ್ವದ ಏನಂತ ಹೇಳಿದ್ರೆ, ಯಾರಿಗೆ ಅಂತಹ ಒಂದು ಖರ್ಚನ್ನ ಕಡಿಮೆ ಮಾಡಿಕೊಳ್ಬೇಕು ಮತ್ತೆ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತಕ್ಕಂತ ರೈತರು ಖಂಡಿತವಾಗಿ ದೇಶಿ ಬೀಜಗಳ ಕಡೆಗೆ ಮನವೊಲಿಯೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ ಪ್ರಕಾರ ಸಂಕರಣ ತಳಿಗಳ ಬೀಜ ಇರೋದು ನೀರಾವರಿ ಸಂಪನ್ಮೂಲ ಹೆಚ್ಚು ಚೆನ್ನಾಗಿರೋರಿಗೆ, ಅದು ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅನ್ನೋರಿಗೆ ಅದು ಸೂಕ್ತ. ಅದು ಅಂದ್ರೆ ಎಲ್ಲ ರೈತರು ಸಹಿತ ಇಳುವರಿ ಜಾಸ್ತಿ ಬರುತ್ತೆ ಅಂತೇಳಿ ನೀರಾವರಿ ಸಂಪನ್ಮೂಲಗಳ ಕೊರತೆ ಇದ್ರೂ ಸಹಿತ ಅವುಗಳಿಗೆ ಧಾವಂತಿಸ್ತಾ ಇದ್ದಾರೆ. ಇವರಿಬ್ಬರ ಅಂದ್ರೆ ಆಸೆ ಒಳಗಡೆಗೆ ದೇಶೀ ತಳಿ ಬೀಜಗಳು ಕಳೆದೋಗಿದೆ ಅಂತ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ಯಥೇಚ್ಛವಾಗಿ ಸಿಗುವಂತ ಕಡೆಗೆ ನಾವು ಭತ್ತದ ಬೇಸಾಯ, ಅದರಲ್ಲೂ ಅಧಿಕ ಇಳುವರಿಯನ್ನು ನೀಡತಕ್ಕಂತಹ ಭತ್ತದ ಬೇಸಾಯಕ್ಕೆ ಹೋಗಬಹುದು. ಆದ್ರೆ ನೀವು ಇವತ್ತು ನಮ್ಮ ಜಿಲ್ಲೆಗಳನ್ನ, ಕೊಪ್ಪಳ ಆಗಲಿ ಅಥವಾ ಬಳ್ಳಾರಿ ಜಿಲ್ಲೆಯನ್ನು ನೀವು ಗಮನಿಸಿ, ಬೋರ್ವೆಲ್ ಅಲ್ಲಿ ಪಂಪ್ಸೆಟ್ 600-700 ಅಡಿ ಆಳಕ್ಕೆ ನೀರು ಅಂತರ್ಜಲ ಇದ್ರೂ ಸಹ ಅಂತಹ ಹೊಲಗಳನ್ನು ಸಹ ಅವರು ಮಾರ್ಪಡಿಸಿ ಭತ್ತವನ್ನು ಬೆಳೀಲಿಕ್ಕೆ ಹೋಗ್ತಾರೆ. ಅದರ ಅವಶ್ಯಕತೆ ಅಲ್ಲಿರೋದಿಲ್ಲ. ಇವತ್ತು ನಾವು ಹೇಳ್ತಾ ಇದೀವಿ, ಜನಸಂಖ್ಯೆ ಹೆಚ್ಚಿದಾಗ ನಮಗೆ ಆಹಾರ ಬೇಕಾಗಿತ್ತು, ಸಂಕರಣ ತಳಿಗೆ ಹೋದ್ವಿ. ಆದ್ರೆ ಇವತ್ತು ಆಹಾರದ ಕೊರತೆ ಇಲ್ಲ, ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ, ಆರೋಗ್ಯದ ಕಡೆಗೆ ಜನಗಳ ಗಮನ ಹೋಗ್ತಾ ಇದೆ. ಅಂದ್ರೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿರ್ತಕ್ಕಂತಹ ಉತ್ಪನ್ನಗಳನ್ನು ಬಿಟ್ಟು ನಮಗೆ ಈ ಸಾವಯವ ತಳಿಗಳನ್ನ ಅಥವಾ ದೇಶಿ ತಳಿಗಳನ್ನ, ಎಲ್ಲಿ ರಾಸಾಯನಿಕ ಕಡಿಮೆ ಬಳಕೆ ಆಗ್ತಾ ಇದೆ ಅಂತಹಗಳ ಕಡೆಗೆ ಜನಗಳ ಒಂದು ಒಲವು ತನ್ನತ್ತ ಹೋಗ್ತಾ ಇದೆ. ಮತ್ತೆ ಇನ್ನೊಂದು ನಾವು ನಿತ್ಯ ಸತ್ಯ ಒಪ್ಪಿಕೊಳ್ಳಬೇಕಾಗಿರೋದು ಏನಂತ ಹೇಳಿದ್ರೆ, ದೇಶಿ ಬೀಜಗಳು ಅತ್ಯಂತ ಹೆಚ್ಚು ರುಚಿಕರವಾಗಿರುತ್ತೆ. ಯಾವುದೇ ಒಂದು ಬೆಳೆಯಲ್ಲಿ ತಗೊಳ್ಳಿ, ನಮ್ಮ ದೇಶಿ ಬೀಜಗಳು ಏನಿದೆ ಅವುಗಳು ರುಚಿಯಲ್ಲೂ ಸಹ ಬಹಳ ಗಮನಾರ್ಹವಾಗಿದೆ. ಹಾಗಾಗಿ ಸ್ವಾಭಾವಿಕವಾಗಿ ರುಚಿಯುತವಾಗಿರತಕ್ಕಂತಹ ಆಹಾರ, ಕಡಿಮೆ ರಾಸಾಯನಿಕವನ್ನು ಹೊಂದಿರತಕ್ಕಂತಹ ಉತ್ಪನ್ನಗಳ ಕಡೆಗೆ ಇವತ್ತು ದೇಶದ ಸಾಕಷ್ಟು ಜನ ಆ ಕಡೆಗೆ ಮಾರು ಹೋಗ್ತಾ ಇದ್ದಾರೆ. ಇವತ್ತು ರಾಸಾಯನಿಕವನ್ನು ಬಳಸಿರತಕ್ಕಂತಹ ಆಹಾರಗಳಲ್ಲಿ ಯಥೇಚ್ಛವಾಗಿ ಕೀಟನಾಶಕಗಳು ಮತ್ತು ಇತರ ರಾಸಾಯನಿಕಗಳಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ಈ ಒಂದು ದೇಶಿ ಬೀಜಗಳ ಬಳಕೆಯತ್ತ ಗಮನ ಹರಿತಾ ಇರೋದ್ರಿಂದ ಇವತ್ತು ನೀವು ಇಳುವರಿ ಕಡಿಮೆ ಇರಬಹುದು ದೇಶಿ ಬೀಜಗಳಲ್ಲಿ, ಆದರೂ ಸಹ ಒಂದು ಉತ್ತಮವಾದಂತಹ ಬೆಲೆಯನ್ನು ಪಡ್ಕೊಳ್ಳಿಕ್ಕೆ ರೈತನಿಗೆ ಅದು ಖಂಡಿತವಾಗಿ ಸಾಧ್ಯ ಇದೆ. ಯಾಕೆಂದ್ರೆ ಇವತ್ತು ದೇಶಿ ಬೀಜವನ್ನ ಬೆಳೀತಕ್ಕಂತಹ ರೈತರ ಸಂಖ್ಯೆನೂ ಕಡಿಮೆ ಇದೆ. ಹಾಗಾಗಿ ನೀವು ಕಡಿಮೆ ಇರತಕ್ಕಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇಂತಹ ಬೆಳೆಗಳ ಕಡೆಗೆ ಒಂದು ಗಮನವನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿ ಅಧಿಕ ಇಳುವರಿಯಷ್ಟೇ ಲಾಭವನ್ನು ಗಳಿಸಲಿಕ್ಕೆ ಸಹ ಸಾಧ್ಯ ಆಗುತ್ತೆ. ದೇಶಿ ಬೀಜಗಳ ಸಂರಕ್ಷಣೆ ಯಾವ ಹಂತದಲ್ಲಿ ಇದೆ ಸರ್? ಈಗ ಒಂದ್ ಕಡೆಗೆ ಆಸಕ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಈ ಸಂರಕ್ಷಣೆ ಕಾರ್ಯ ಹಾಗೆ ಉಳ್ಕೊಂಡಿದೆಯಾ, ಅದೇನು ಬೆಳೀತಾ ಇದೆಯಾ, ಹೇಗೆ ಇದೆ ಸರ್? ಅತಿ ಹೆಚ್ಚು ಜನಗಳಿಗೆ ಈ ಒಂದು ಮನೋಭಾವನೆ ಬರ್ತಾ ಇರೋದ್ರಿಂದ, ದೇಶಿ ಬೀಜಗಳನ್ನ ನಾವು ಉಳಿಸಿಕೊಳ್ಬೇಕು ಅನ್ನೋದು ಬರ್ತಾ ಇರೋದ್ರಿಂದ, ಪಾರಂಪರಿಕವಾಗಿ ಈಗ ಈಗಾಗಲೇ ಯಾರು ಈ ಹೈಬ್ರಿಡ್ ಬೀಜಗಳ ಉತ್ಪಾದನೆ ಕಡೆಗೆ ಅಥವಾ ಅದನ್ನ ಬಳಕೆ ಕಡೆಗೆ ಅಥವಾ ಅಧಿಕಾರಿಗಳು ಬರೀ ತಳಿಯನ್ನ ಬಳಸ್ತಾ ಇರೋ ಕಡೆಗೆ ಅವರ ಮನವೊಲಿಕೆ ಇವತ್ತು ಕಷ್ಟ ಇದೆ. ಆದರೆ ಇತ್ತೀಚಿನ ದಿನಗಳ ಒಂದು ಒಳ್ಳೆಯ ಬೆಳವಣಿಗೆ ಏನಂತ ಹೇಳಿದ್ರೆ, ಸಾಕಷ್ಟು ಜನ ವಿದ್ಯಾವಂತರು ಇವತ್ತು ಕೃಷಿ ಕಡೆಗೆ ಬರ್ತಾ ಇದ್ದಾರೆ. ಹಲವಾರು ಜನ ಯುವಕರು ಬರ್ತಾ ಇದ್ದಾರೆ. ಅವರಿಗೆ ಆ ಒಂದು ವಿದ್ಯೆಯ ಒಂದು ಜ್ಞಾನದಿಂದ ಇವತ್ತು ಈ ಕೀಟನಾಶಕಗಳು ಮತ್ತು ಅಧಿಕ ಇಳುವರಿ ಸಂಕರಣ ತಳಿಗಳಿಂದ ಆಗ್ತಕ್ಕಂತಹ ಅಪಾಯಗಳ ಬಗ್ಗೆ ಒಂದು ಅರಿವಿರುವಂತಹ ಒಂದು ಕಾರಣದಿಂದ ಇವತ್ತು ಸಾಕಷ್ಟು ಜನ ಈ ಒಂದು ದೇಶಿ ಬೀಜಗಳ ಒಂದು ಉತ್ಪಾದನೆ ಮತ್ತು ಸಂರಕ್ಷಣೆ ಕಡೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಸಹ ಬಹಳಷ್ಟು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಇಂತಹ ದೇಶಿ ಬೀಜದ ಬ್ಯಾಂಕ್ಗಳನ್ನು ಸ್ಥಾಪಿಸಿ ಅವುಗಳ ಉತ್ಪಾದನೆ ಮತ್ತು ಅವುಗಳನ್ನು ಸಂರಕ್ಷಣೆ ಮತ್ತು ಮಾರಾಟಕ್ಕೆ ಇವತ್ತು ಸಾಕಷ್ಟು ಅವಕಾಶಗಳಿದೆ. ಮತ್ತು ಇವತ್ತು ಬಹಳ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಅಂತರ್ಜಾಲದ ಉಪಯೋಗ ಬಹಳಷ್ಟು ಸಾಕಷ್ಟು ಆಗಿದೆ. ಹಾಗಾಗಿ ಎಲ್ಲಿ ಯಾವುದೇ ತಳಿಯ ಒಂದು ದೇಶೀಯ ಬೀಜ ಇದೆ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಬೇಗ ಪ್ರಚಾರ ಆಗುತ್ತೆ, ಮಾರುಕಟ್ಟೆ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ರೈತನಿಗೆ ಯಾವುದೇ ಕಾರಣದಿಂದ ನಷ್ಟ ಆಗೋದಿಲ್ಲ. ಒಂದ್ ಕಡೆಗೆ ಅಂದ್ರೆ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು ಇದಾರೆ, ಎಲ್ಲರೂ ಇದ್ದಾರೆ, ಸಾಕಷ್ಟು ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ, ಹೊಸ ಹೊಸ ತಳಿಗಳನ್ನ ಹುಟ್ಟಾಕ್ತಾನೆ ಇದ್ದಾರೆ. ಈ ನಡುವೆ ದೇಶಿ ತಳಿಯ ಅಥವಾ ದೇಶಿ ಬೀಜಗಳ ಬಗ್ಗೆ ಅಂದ್ರೆ ಸಂಶೋಧನಾ ಲ್ಯಾಬ್ಗಳಲ್ಲಿ ಯಾವ ತರದ ಚರ್ಚೆಗಳೆಲ್ಲ ನಡೀತಾ ಇದೆ, ಈ ನಿಟ್ಟಿನಲ್ಲಿ ಏನೇನು ಕಾರ್ಯೋನ್ಮುಖರಾಗ್ತಾ ಇದ್ದಾರೆ ಸರ್ ವಿಜ್ಞಾನಿಗಳು? ಈಗ ಸಂಶೋಧನೆ ಅಂತಕ್ಕಂಥದ್ದು ನಿರಂತರ ಸರ್. ಯಾವಾಗ ನಾವು ಅಧಿಕ ಇಳುವರಿ ತಳಿಗಳನ್ನ ಮತ್ತೆ ಸಂಕರಣ ತಳಿಗಳನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇದೀವಿ, ಅದೇ ಕಾರಣದಲ್ಲಿ ಅದೇ ಜೊತೆಗೆ ನಾವು ಈ ಒಂದು ರೋಗ ಮತ್ತೆ ಕೀಟ ನಿರೋಧಕ ಶಕ್ತಿ ಇರತಕ್ಕಂಥದ್ದನ್ನ ಮತ್ತೆ ಹವಾಮಾನ ವೈಪರೀತ್ಯ ಇರತಕ್ಕಂತಹ ತಡ್ಕೊಳ್ತಕ್ಕಂತಹ ಶಕ್ತಿ ಇರತಕ್ಕಂತಹ ತಳಿಗಳ ಅಭಿವೃದ್ಧಿಯಲ್ಲಿ ಸಹ ನಾವು ನಿರಂತರವಾಗಿ ತೊಡ್ಕೊಂಡಿದ್ದೀವಿ. ಹಾಗಾಗಿ ಈ ಎಲ್ಲವೂ ಸಿಗತಕ್ಕಂಥದ್ದು ನಮ್ಮ ದೇಶೀಯ ಬೀಜಗಳಲ್ಲೇ. ಹಾಗಾಗಿ ನಮ್ಮ ಸಂಶೋಧನೆ ಯಾವುದೇ ವಿಜ್ಞಾನಿ ಯಾವುದೇ ಬೆಳೆಯಲ್ಲಿ ತಗೊಂಡ್ರೂ ಸಹ ಅವರ ಗಮನ ಈ ಒಂದು ದೇಶೀಯ ಬೀಜಗಳತ್ತನೇ ಇರುತ್ತೆ. ಹಾಗಾಗಿ ಅಂತಹ ದೇಶೀಯ ಬೀಜಗಳನ್ನ ಇರತಕ್ಕಂತಹ ರೈತರು ಯಾರಾದರೂ ಇದ್ರೆ ಅವರಿಗೆ ಖಂಡಿತ ಒಂದು ಸಂಶೋಧನೆ ಅವರು ಸಹ ಸಹಾಯ ಮಾಡಬಹುದು. ಮತ್ತೆ ಇಂಟರ್ನ್ ಆ ರೈತರಿಗೂ ಸಹ ಅನುಕೂಲಗಳು ಇವತ್ತು ಸಾಕಷ್ಟಿದೆ. ಇವತ್ತು ನಮ್ಮಲ್ಲಿ ನವದೆಹಲಿಯಲ್ಲಿ ಸಂಶೋಧನಾ ಕೇಂದ್ರನೇ ಇದೆ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಅವ್ರಿಗೊಂದು ಸಂರಕ್ಷಣೆ ಕೊಡ್ಲಿಕ್ಕೋಸ್ಕರ ಒಂದು PPVFRE ಅಂತ ಹೇಳಿ ಫಾರ್ಮರ್ಸ್ ರೈಟ್ ನ ಪ್ರೊಟೆಕ್ಷನ್ ಮಾಡತಕ್ಕಂತಹ ಒಂದು ಸಂಸ್ಥೆ ಇದೆ. ಯಾರಾದರೂ ರೈತರು ನಿಮ್ಮಲ್ಲಿ ಅತ್ಯಂತ ವಿಭಿನ್ನವಾದಂತಹ ದೇಶಿ ತಳಿ ಇತ್ತು ಅಂತ ಹೇಳಿದ್ರೆ, ಅದು ಇನ್ಯಾರು ಬೆಳೀತಾ ಇಲ್ಲ ನಿಮ್ಮ ಹತ್ರ ಮಾತ್ರ ಇರೋದು ಅಂತ ಹೇಳಿದ್ರೆ, ನಿಮಗೆ ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಬಹುಮಾನವನ್ನ ಸಹ ಕೊಡ್ತಕ್ಕಂತಹ ಯೋಜನೆ. ಅದನ್ನ ಒಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿನೂ ತಗೊಳ್ಬಹುದು. ನಿಮ್ಮ ಹತ್ರ ವಿಶೇಷವಾದಂತಹ ಬೀಜ ಇದ್ರೆ ಅಥವಾ ಒಂದು ಊರಿನಲ್ಲಿ ಗುಂಪಿನಲ್ಲಿ ಬೆಳೀತಾ ಇದ್ರೆ ಆ ಒಂದು ಗುಂಪಿಗೂ ಸಹ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅದಕ್ಕೆ ಅನುಕೂಲ ಇದೆ. ಅದು ಇವತ್ತಿನ ದಿವಸ ನಾವು GI ಟ್ಯಾಗಿಂಗ್ ಆಗುತ್ತೆ. ವಿಶೇಷವಾಗಿ ಇವತ್ತು ನಾವೆಲ್ಲ ಕೇಳಿದೀವಿ, ನಮ್ಮ ಕಲಬುರಗಿಯ ತೊಗರಿಗೆ GI ಮಾನ್ಯತೆ ದೊರಕಿದೆ, ನಮ್ಮ ನಂಜನಗೂಡು ರಸಬಾಳೆಗೆ ದೊರಕಿದೆ. ಯಾರೇ ಒಂದು ದೇಶೀಯ ಬೀಜ ಇದ್ರೆ ಹಾಳು ಮಾಡಿಕೊಳ್ಬೇಡಿ, ಅದನ್ನ ಉಳಿಸಿ ಬೆಳೆಸಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ರೈತರಲ್ಲಿ ದೇಸಿ ಬೀಜಗಳು ಇರ್ತವೆ ಅಂತ ಇಟ್ಕೊಳ್ಳಿ ಸರ್. ಬೀಜಗಳ ಬೀಜೋಪಚಾರ ಸಂಸ್ಕರಣೆ ಬಿತ್ತುವ ಕ್ರಮದಲ್ಲಿ ನಡೀತಾ ಇರ್ತದೆ. ಈ ದೇಸಿ ಬೀಜಗಳಿಗೆ ಈ ಎಲ್ಲ ಪ್ರೊಸೆಸ್ ಅಗತ್ಯ ಇದೆಯಾ ಅಥವಾ ಹೇಗೆ? ಈಗ ನಾವು ಯಾವುದೇ ಸಂಕರಣ ತಳಿಗಳಿಗೆ ಇದಕ್ಕೆ ನಾವು ಹೇಳ್ತಾ ಇದೀವಿ ಬೀಜೋಪಚಾರವನ್ನ ಮಾಡಿ ಬಿತ್ತಿ ಅಂತೇಳಿ. ಆದ್ರೆ ಈ ದೇಶೀಯ ಬೀಜಗಳಿಗೆ ಆ ತರದ ಯಾವುದೇ ಒಂದು ನಿರ್ಬಂಧಗಳಿಲ್ಲ. ಯಾಕೆಂದ್ರೆ ಅದನ್ನ ಸ್ವಾಭಾವಿಕವಾಗಿ ತಮ್ಮನ್ನ ತಾವು ದಕ್ಕಿಸಿಕೊಂಡು ಬೆಳೆಯುವಂತ ಶಕ್ತಿ ಇರತಕ್ಕಂತಹ ಬೀಜಗಳು. ಆದ್ರೆ ನಾವು ಅದನ್ನ ಸಪೋರ್ಟ್ ಮಾಡಿದ್ರೆ, ಕೆಲವು ಜೈವಿಕ ಗೊಬ್ಬರಗಳಿಂದ ಅದನ್ನ ಬೀಜೋಪಚಾರ ಮಾಡತಕ್ಕಂಥದ್ದಾಗ್ಲಿ ಅಥವಾ ಬಿತ್ತುವ ಮುಂಚೆ ಅದನ್ನ ನೀರಲ್ಲಿ ನೆನೆಸಿ ಸ್ವಲ್ಪ ಹಾರ್ಡನಿಂಗ್ ಮಾಡಿ ಬಿತ್ತುವಂತಹ ಕಾರ್ಯಗಳನ್ನಾಗ್ಲಿ, ಅಂದ್ರೆ ನಾವು ಅವುಗಳ ಬೆಳವಣಿಗೆಗೆ ನಾವು ಸ್ವಲ್ಪ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ಒಂದು ಇಳುವರಿಯನ್ನು ಕೊಡಲಿಕ್ಕೆ ಅವು ಸಹಾಯ ಮಾಡ್ತವೆ. ಮತ್ತೆ ಇನ್ನೊಂದು, ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ಇನ್ನೊಂದು ಹೇಳ್ತಾ ಇರ್ತೀವಿ, ಈ ಬೀಜ ಹಾಕಿದ್ರೆ ನಾವೇನು ಗೊಬ್ಬರ ಕೊಡದೇದ್ರು ಬೆಳೆದು ಬಿಡುತ್ತೆ ಅಂತ ಹೇಳ್ತೀವಿ ಸಾಕಷ್ಟು ಸಂದರ್ಭದಲ್ಲಿ. ಆದ್ರೆ ಅಂತಹ ಬೆಳೆಗಳನ್ನು ಸಹ ನಾವು ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಅಲ್ಲದೆ ಆದ್ರೂ ಸಾವಯವ ಗೊಬ್ಬರಗಳ ಮುಖಾಂತರ ನಾವು ಫಲವತ್ತಾದಂತಹ ಮಣ್ಣಿನಲ್ಲಿ ಹಾಕಿದ್ರೆ ಇಳುವರಿಯನ್ನು ಸಹ ಹೆಚ್ಚು ಹೆಚ್ಚಾಗಿ ತಗೊಳ್ಳಿಕ್ಕೆ ಅವು ಸಹ ಸಹಕಾರಿಯಾಗುತ್ತೆ. ಸಂಕರಣ ತಳಿಗಳಿಗೆ ಕೀಟಗಳ ಬಾಧೆ ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದು ಸ್ಪಷ್ಟ. ಅದು ದೇಶಿ ತಳಿಗಳಿಗೆ ಕೀಟಬಾಧೆ ಸಹಜವಾಗಿ ಕಡಿಮೆ ಇರ್ತದೆ. ಈ ಜೈವಿಕ ರಚನೆ ಏನಿರ್ತದೆ ಸರ್ ಇವುಗಳಲ್ಲಿ? ಅಂದ್ರೆ ಇಷ್ಟೊಂದು ವೀಕ್ ಅವು ಯಾಕೆ ಆಗಿರ್ತವೆ, ಇವು ಯಾಕೆ ಸ್ಟ್ರಾಂಗ್ ಆಗಿರ್ತದೆ? ನಾನೀಗಾಗಲೇ ಹೇಳಿದೆ, ಸಾವಿರಾರು ತಳಿಗಳು ನಮ್ಮಲ್ಲಿ ದೇಶೀಯ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ. ನಾವು ಯಾವುದೇ ಒಂದು ಸಂಕರಣ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದಾಗ ಎಲ್ಲ ಗುಣಗಳನ್ನು ಒಂದೇ ಒಂದು ಪೇರೆಂಟ್ ಅಲ್ಲಿ ಅಥವಾ ಇದರಲ್ಲಿ ನಾವು ಹುಡುಕ್ಲಿಕ್ಕಾಗಲ್ಲ, ಗಂಡು ಅಥವಾ ಹೆಣ್ಣಿನಲ್ಲಿ ಹುಡುಕ್ಲಿಕ್ಕಾಗಲ್ಲ. ನಮ್ಮ ಉದ್ದೇಶ ಏನಿರುತ್ತೆ, ಬೇಗ ಬೆಳಿಬೇಕು ಅನ್ನೋದು ಒಂದಿರುತ್ತೆ, ಹೆಚ್ಚು ಇಳುವರಿ ಬರಬೇಕು ಅನ್ನೋದಿರುತ್ತೆ. ಆದ್ರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಪೇರೆಂಟ್ ಏನಿರುತ್ತೆ ಅದರಲ್ಲಿ ಆ ಎರಡು ಗುಣಗಳಿರುತ್ತೆ, ಆದ್ರೆ ಆ ಕೀಟ ಅಥವಾ ರೋಗವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ. ನಾವು ಯಾವ್ದಾದ್ರೂ ಒಂದು ಗುಣಕ್ಕೆ ನಾವು ಗಮನ ಕೊಟ್ಟಾಗ ಇನ್ನೊಂದನ್ನ ಕಳ್ಕೊಳ್ಳೋದು ಬೇಕೇ ಬೇಕಾಗುತ್ತೆ. ನಮ್ಮ ಉದ್ದೇಶ ಏನಿರುತ್ತೆ, ಬೇಗ ಬೆಳೆಯುವಂಥದ್ದು, ಹೆಚ್ಚು ಇಳುವರಿ ಕೊಡೋದು ಬಂದ್ರೆ ಕೀಟ ಮತ್ತೆ ರೋಗವನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಯಾವುದೇ ಒಂದು ತಳಿಯನ್ನ ಮಾಡಬೇಕಾದ್ರೆ ಮೂಲ ಉದ್ದೇಶ ಹೆಚ್ಚಾನ ಹೆಚ್ಚು ಅದರ ಕಡೆ ಗಮನ ಇರುತ್ತೆ. ಬಹಳ ಅಪರೂಪದ ಸನ್ನಿವೇಶಗಳಲ್ಲಿ ನಮಗೆ ಈ ಲಾಟ್ರಿ ಹೊಡೆದಂಗೆ ಅಂತ ಹೇಳ್ತೀವಿ, ಅದೃಷ್ಟ ತಿರುಗಿದಾಗ ಇಳುವರಿಯನ್ನು ಹೆಚ್ಚು ಕೊಡ್ತಕ್ಕಂಥದ್ದು, ಕೀಟದ ಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ತಡ್ಕೊಳ್ತಕ್ಕಂತಹ ಗುಣ ಇರ್ತಕ್ಕಂಥ ಪೇರೆಂಟ್ ಏನ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅದು. ಹಲವಾರು ತಳಿಗಳು ಆ ತರನೂ ಬಂದಿದೆ, ಬಟ್ ಬಹಳಷ್ಟು ಸನ್ನಿವೇಶಗಳಲ್ಲಿ ಅದು ಕೋಯಿನ್ಸೈಡ್ ಆಗಲ್ಲ, ಕಾಕತಾಳೀಯವಾಗಿ ಸಹ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಯಾವುದು ನಮ್ಮ ಕಂಟ್ರೋಲ್ ನಲ್ಲಿಲ್ಲ, ಇವತ್ತು ಇಳುವರಿಯನ್ನು ಹೆಚ್ಚಿಸೋದಾಗ್ಲಿ ಅಥವಾ ಹವಾಮಾನಕ್ಕೆ ಒಗ್ಸೋದಾಗ್ಲಿ ನಮ್ಮ ಕೈಯಲ್ಲಿರೋದಿಲ್ಲ, ಅಂತದನ್ನ ನಾವು ಪ್ರಕೃತಿಯಿಂದ ತಗೊಳ್ತೀವಿ. ಕೀಟ ಮತ್ತೆ ರೋಗವನ್ನು ನಿಯಂತ್ರಣ ಮಾಡೋದು ನಮ್ಮ ಕೈಯಲ್ಲಿರುತ್ತೆ, ಅದನ್ನ ನೀರು ಮ್ಯಾನೇಜ್ಮೆಂಟ್ ಮಾಡೋದಿರ್ಬೋದು, ರಸಗೊಬ್ಬರವನ್ನು ನಿರ್ವಹಣೆ ಮಾಡೋದ್ರಿಂದ ಇರ್ಬೋದು, ಅಥವಾ ಕಾಲಕಾಲಕ್ಕೆ ಸಿಂಪರಣೆಗಳನ್ನು ಮಾಡೋದ್ರಿಂದ ಇರ್ಬೋದು. ಹಾಗಾಗಿ ಆ ಒಂದು ಸಂಕರಣ ತಳಿಗಳು ಸಸೆಪ್ಟಬಲ್ ಇರತಕ್ಕಂಥದ್ದು ಬರ್ತಾ ಇದೆ. ಈಗ ನೀವು ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಕೂಡ, ನಿಮ್ಮಲ್ಲಿ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇರ್ತಾರೆ, ಅವರ ಕಲಿಕೆಯ ನಿಟ್ಟಿನೊಳಗಡೆಗೆ ಈ ತರದ ಒಂದು ಡೆವಲಪ್ಮೆಂಟ್ ಟೆಕ್ಸ್ಟ್ ಆಗ್ತಾ ಇದೆಯಾ? ಹೇಗೆ? ಖಂಡಿತವಾಗಿ ಆಗ್ತಾ ಇದೆ. ನಮ್ಮಲ್ಲಿ ಈಗ BSc ಕೃಷಿಗೆ ಬರ್ತಕ್ಕಂಥವ್ರಿಗೆ ಅಂತಿಮ ವರ್ಷಕ್ಕೆ ಬರೋ ಹೊತ್ತಿಗೆ ಅವರಿಗೆ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ. ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಜಾಗಗಳನ್ನ ನಿಗದಿಪಡಿಸಿ ಕೊಟ್ಟಿರ್ತೀವಿ, ಅಲ್ಲಿ ಅವರೇ ಇಂತಹ ಬೀಜಗಳನ್ನ ಬಿತ್ತಿ ಬೆಳೆದು ಅನುಭವ ತಗೊಳ್ತಕ್ಕಂಥದ್ದು ಒಂದು. ಎರಡನೇದಾಗಿ ಅವರಿಗೆ 3 ತಿಂಗಳ ಕಾಲ ಈ ರಾವೆ ಅಂತೇಳಿ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವ್ದಾದ್ರೂ ಒಂದು ಹಳ್ಳಿಗೆ ನಿಯೋಜನೆ ಮಾಡಿರ್ತೀವಿ, ಅವರಿಗೆ 5-5 ಜನ ಅಲ್ಲಿರ್ತಕ್ಕಂಥ ಪ್ರಗತಿಪರ ರೈತರನ್ನ ಸಂಪರ್ಕಕ್ಕೆ ಕೊಟ್ಟಿರ್ತೀವಿ, ಅವರ ಜೊತೆಗೆ ಒಂದು ಸೀಸನ್ ಪೂರ್ತಿ ಇರ್ತಾರ ಅವರು. ಅಂದ್ರೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೀಜ ಹಾರ್ವೆಸ್ಟ್ ಮಾಡೋ ತನಕ ಅವ್ರ ಜೊತೆಗೆ ಇರ್ತಾರೆ, ಅಲ್ಲಿಯ ಒಂದು ಪ್ರಾಯೋಗಿಕ ಅನುಭವ ಅವರಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಈ ಪಠ್ಯಕ್ರಮದಲ್ಲೂ ಈ ತರ ಬದಲಾವಣೆಗಳಿಗೆ ಈಗ ಮುಂದಾಗ್ತಿದೆಯಾ ಹೇಗೆ ಅಂತ? ಖಂಡಿತವಾಗಿ ಈಗ ಬೀಜಗಳ ಆಯ್ಕೆ ಆಗಿರ್ಬೋದು, ಆಮೇಲೆ ಅಂದ್ರೆ ದೇಶಿ ಬೀಜಗಳ ಬಗೆಗೆ ತಿಳುವಳಿಕೆಯ ಪಠ್ಯಗಳನ್ನು ವಿಸ್ತರಿಸುವುದಾಗಿರ್ಬೋದು? ಬಹಳ ವಿಸ್ತಾರವಾದಂತದ್ದು ನಮ್ಮಲ್ಲಿ ಕೃಷಿ ಅನ್ನೋದು. ನಾವು ನಮ್ಮ ಪಠ್ಯಕ್ರಮವನ್ನ ಪ್ರಾರಂಭ ಮಾಡೋದೇ ನಮ್ಮ ಈ ದೇಶೀಯ ಬೀಜಗಳ ಏನು ಸಂಪತ್ತಿದೆ ಅದನ್ನ ನಾವು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು, ಅದರಿಂದ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತೇಳಿ. ಹಾಗಾಗಿ ಇದು ಫೌಂಡೇಶನ್ ಲೆವೆಲ್ ಅಲ್ಲೇ ಆ ಒಂದು ಮಕ್ಕಳಿಗೆ ಆ ಒಂದು ವಿದ್ಯೆ ನಾವು ಕಲಿಸಿರ್ತೀವಿ. ಈಗ ಸಾಮಾನ್ಯವಾಗಿ ಸರ್, ಈಗ ರೈತರಲ್ಲಿ ಬೀಜಗಳನ್ನು ಇಟ್ಕೊಳ್ತಾರೆ, ಆದ್ರೆ ಅವರಿಗೆ ಒಂದು ಅವುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತ ಒಂದು ವೈಜ್ಞಾನಿಕ ತಿಳುವಳಿಕೆ ಇಲ್ಲದೆ ಇರಬಹುದು. ಈ ನಿಟ್ಟಿನೊಳಗೆ ಈ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರ ಮನೆ ಯಾವ್ದಾದ್ರು ಆತರದ ಹಳೆಯ ದೇಶಿ ಬೀಜಗಳನ್ನು ಉಳಿಸಿಕೊಂಡು ಬರ್ತಾ ಇದ್ರೆ ಅವು ಇನ್ನೂ ಸುರಕ್ಷಿತವಾಗಿ ಇಟ್ಕೊಳ್ಳಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ? ಇವತ್ತು ಅದಕ್ಕಾಗಿ ಕೇಂದ್ರ ಸರ್ಕಾರದವರು ಈಗ ಯಾವ ರೀತಿ ಬೀಜ ಸಂರಕ್ಷಣೆಯ ಒಂದು ಆಂದೋಲನವನ್ನೇ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂಗಾಮಿನ ಪ್ರಾರಂಭದಲ್ಲಿ ಕೃಷಿ ಇಲಾಖೆ ಅಥವಾ ಕೃಷಿ ಮಾರುಕಟ್ಟೆ ಇಲಾಖೆಯ ಒಂದು ಸಹಕಾರ ತಗೊಂಡು ಹಳ್ಳಿ ಹಳ್ಳಿಗಳಲ್ಲಿ ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂತಹ ದೇಶಿ ಬೀಜಗಳನ್ನ ಯಾವ ರೀತಿಯಾಗಿ ನೀವು ಸಂರಕ್ಷಣೆ ಮಾಡಿಟ್ಕೊಳ್ಬೇಕಂತೇಳಿ. ಮುಂಚಿನ ಕಾಲದಲ್ಲಿ ನಾವು ಪೂರ್ವದಲ್ಲಿ ಬಹಳಷ್ಟು ಕಡೆ ನೋಡ್ತಾ ಇದ್ವಿ, ಈ ಬೀಜಗಳನ್ನ ಸಗಣಿಯ ಜೊತೆಗೆ ಮಿಶ್ರಣ ಮಾಡಿ ಒಲೆಯ ಮೇಲ್ಗಡೆ ಗೋಡೆಗೆ ಬಡದಿರ್ತಿದ್ರು. ಮುಂದೆ ಬೀಜ ಬಿತ್ತ ಕಾಲಕ್ಕೆ ಅದನ್ನ ವಾಪಸ್ ತಕ್ಕೊಂಡು ಅದನ್ನ ಬಿತ್ತುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಅಥವಾ ಸಣ್ಣ ಸಣ್ಣ ಗುಂಬಗಳಲ್ಲಿ ಅಥವಾ ಬಳತ್ಗಳಲ್ಲಿ ಈ ತರದ ಹಲವಾರು ಇವತ್ತಿಗೂ ಸಹ ಕೆಲವು ಹಳ್ಳಿಗಳಲ್ಲಿ ಕೆಲವು ಮನೆಗಳಲ್ಲಿ ಇಟ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಆ ರೀತಿಯಾದಂತಹ ಪೂರ್ವದ ಪದ್ಧತಿಗಳಿತ್ತು. ಆದ್ರೆ ಇವತ್ತು ವಿಜ್ಞಾನ ಮುಂದುವರೆದಂತೆಲ್ಲ ಇವತ್ತು ಹಲವಾರು ತಾಂತ್ರಿಕತೆಗಳು ಮುಂದೆ ಬಂದಿದೆ. ಕೇವಲ ನೀವು ಬೀಜವನ್ನ ಸಂರಕ್ಷಣೆ ಮಾಡಿಕೊಳ್ಳೋದಾದ್ರೆ ಇವತ್ತು ಅದಕ್ಕೆ ಪೂರಕವಾಗಿ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಸಹ ರಕ್ಷಣೆಯನ್ನು ಮಾಡಿಟ್ಕೊಳ್ತಕ್ಕಂತಹ ವ್ಯವಸ್ಥೆಗಳು ಬಂದಿದೆ. ಇನ್ನೂ ಹೆಚ್ಚಿನ ಒಂದು ಮೌಲ್ಯಯುತವಾದಂತಹ ಪದ್ಧತಿಗಳಿತ್ತಂದ್ರೆ ಇವತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತುಂಬಿಸಿ ಅಲ್ಲಿ ಬೀಜ ಸಂರಕ್ಷಣೆ ಮಾಡಿಕೊಳ್ತಕ್ಕಂತಹ ಆಧುನಿಕ ವಿಜ್ಞಾನ ಸಹ ಬಂದಿದೆ. ಸೊ ಇಂತಹ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ರೆ ಅಲ್ಲಿರ್ತಕ್ಕಂತಹ ಬೀಜ ತಜ್ಞರ ಜೊತೆಗೆ ನೀವು ಚರ್ಚೆ ಮಾಡಿದ್ರೆ ನಿಮಗೆ ಯಾವುದು ಸೂಕ್ತ ಆಗುತ್ತೆ ಅಂತಹ ಒಂದು ಪದ್ಧತಿಯನ್ನ ಅಳವಡಿಸಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಒಳ್ಳೇದು ಸರ್. ರೈತರು ಬೆಳೆಯುವಂತಹ ಬೆಳೆಗಳಿಗೆ ಕೀಟಬಾಧೆಗಳ ನಿಯಂತ್ರಣ ಆಗಬೇಕು ಅನ್ನೋದಾದ್ರೆ ದೇಶಿ ತಳಿ ಬೀಜಗಳಿಗೆ ರೈತರು ಹೆಚ್ಚು ಮೊರೆ ಹೋಗಬೇಕು ಅಂತಕ್ಕಂಥದ್ದು, ಮತ್ತೆ ಆ ಮೂಲಕ ಒಂದು ಆರೋಗ್ಯಕ್ಕೆ ಅಗತ್ಯವಾಗಿರ್ತಕ್ಕಂತಹ ಉತ್ತಮ ಪೋಷಕಾಂಶಗಳಿಂದ ಕೂಡಿರತಕ್ಕಂತಹ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇತ್ತೀಚೆಗೆ ಈ ಬಗ್ಗೆ ಒಲವು ರೈತರಲ್ಲೂ ಮೂಡ್ತಾ ಇದೆ. ಒಂದ್ ಕಡೆಗೆ ಮನುಷ್ಯನು ಸಹಿತ ಈಗ ಆರೋಗ್ಯಕರವಾಗಿರ್ತಕ್ಕಂತಹ ಮತ್ತು ಹೆಚ್ಚಿನ ಪೋಷಕಾಂಶಗಳು ಇರತಕ್ಕಂತಹ ಆಹಾರದ ಕಡೆಗೆ ಮೊರೆ ಹೋಗ್ತಾ ಇರೋದ್ರಿಂದ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ತರದ ಒಂದು ಆಹಾರ ಉತ್ಪಾದನೆ ಒಂದು ಕ್ರಾಂತಿ ಆಗಬಹುದು ಅಂತಕ್ಕಂಥದ್ದು ನಿಮ್ಮ ಈ ಸಂದರ್ಶನದಲ್ಲಿ ವ್ಯಕ್ತವಾಗ್ತದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಂಧುಗಳು. ಇದುವರೆಗೂ ಬೆಳೆಗಳ ಕೀಟ ನಿಯಂತ್ರಣದಲ್ಲಿ ದೇಶಿ ಬೀಜಗಳ ಕುರಿತು ಗಂಗಾವತಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಪಿಪಿ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಕೋವಿಡ್ 19ರಿಂದ ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm app. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011. ರೈತ ಬಾಂಧವರೇ, ಎಫ್ಎಂ ಅಂಡ್ ಕಂಪನಾಂಕ 100.5 ಮೆಗಾ ಹರ್ಟ್ಸ್ ಅಥವಾ 2.98 ಮೀಟರ್ ಗಳ ತರಂಗಾಂತರಗಳಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿಯನ್ನ.

ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಾಫಾಸ್ 36 SL ರೂಪದಲ್ಲಿ ಸಿಗ್ತೈತಿ. ಅದನ್ನ ಸಿಂಪಡಣೆ ಮಾಡಿದ್ರೆ ಈ ಒಂದು ಎಲೆ ಸುರುಳಿ ಕೃಷಿ ಒಂದು ಕೀಟದ ಬಾಧೆಯಿಂದ ತಪ್ಪಿಸಬಹುದು. ಆಮೇಲೆ ಭತ್ತದಲ್ಲಿ ಈಗ ಸುಮಾರು ನಾಟಿ ಮಾಡಿ 3 ಅಥವಾ 6 ವಾರ ಏನರ ಆಗಿತ್ತಂದ್ರೆ ತೆನೆ ಬರುವ ಒಂದು ಹಂತದಲ್ಲಿ ನಾವು ಎಕರೆಗೆ 10 kg ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಆಮೇಲೆ ಭತ್ತದಲ್ಲಿ ಈಗ ಆನೆಕೊಂಬು ಕಣೆ ನೋಣ ಅಂತ ಈ ತರ ಏನರ ಬಂತಂದ್ರೆ ಅದಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಟಾನ್ 25 EC ಅಂತ ಹೇಳ್ತೀವಿ ಅಥವಾ 1 ಮಿಲಿಲೀಟರ್ ಪಿಪ್ರೋನೆಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ತೊಗರಿಯಲ್ಲಿ ಏನಾಗಿದೆ ಗೊಡ್ಡು ರೋಗ ಈ ತರ ಏನ ಬಂತಂದ್ರೆ ಆ ತರ ಏನು ರೋಗ ಬಂದ ಗಿಡಗಳನ್ನ ಕಿತ್ತಾಕಿ ಸುಟ್ಟು ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಗಿಡದಿಂದ ಗಿಡಕ್ಕೆ ಬರುವ ಸಾಧ್ಯತೆಗಳನ್ನ ಜಾಸ್ತಿ ಇರ್ತವೆ. ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ 2.5 ಮಿಲಿಲೀಟರ್ ಡೈಕೋಫಾಲ್ 18.5 EC ರೂಪದಲ್ಲಿ ಸಿಗ್ತೈತಿ, ಇಲ್ಲ ಆಕ್ಸಿಡೆಮೆಟಾನ್ ಅಂತ ಸಿಗ್ತೈತಿ, ಇದನ್ನ ಪ್ರತಿ ಲೀಟರ್ ನೀರಿಗೆ ಬರ ಸಿಂಪಡಣೆ ಮಾಡಬಹುದು. ಆಮೇಲೆ ಈಗ ತೊಗರಿಯಲ್ಲಿ ತಾವು ಕಸದ ಎಣ್ಣೆ ಏನರ ಯೂಸ್ ಮಾಡ್ಬೇಕು ಕಸ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು 300 ಮಿಲಿಲೀಟರ್ ಇಮಿದಿತ ಪೇರ ನಾವು ಸಿಂಪಡಣೆಗೆ ಮಾಡಬಹುದು. ಆಮೇಲೆ ಈಗ ಬಿತ್ತಿದ ಒಂದು 20-25 ದಿವಸ ನಂತರ ನಾವು ಸತುವಿನ ಸಲ್ಫೇಟ್ ಗೊಬ್ಬರದ ಜೊತೆಗೆ ನಾವು ಸಮ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ. ಆಮೇಲೆ ಈಗ ಕಸದ ಎಣ್ಣೆ ನಾವು ಯೂಸ್ ಮಾಡ್ಬೇಕಪ್ಪ ತೊಗರಿಯಲ್ಲಿ ಅಂದ್ರೆ ನಾವು ಇಮಿದಿತ ಪೇರ ತೊಗರಿಯಲ್ಲಿ ಹಾಕ್ಬೇಕು. ಆಮೇಲೆ ಹತ್ತಿಯಲ್ಲಿ ನಾವು ಪರಿತೀವ್ ಬ್ಯಾಕ್ ಸೋಡಿಯಂ ಅಂತ ಇರತ್ತೆ, ಸೊ ಅದನ್ನ ಮಾತ್ರ ನಾವು ಯೂಸ್ ಮಾಡ್ಬೇಕಾಗತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಅಂತ. ಓಕೆ, ಸೊ ಹೀಗೆ ಇದನ್ನ ತೊಗರಿಗೆ ಇಮೆಜೆತಪಾರಿದ್ದ ನಾವು ಯೂಸ್ ಮಾಡ್ಬೇಕು, ಹತ್ತಿಗೆ ನಾವು ಪರಿತೀಯ ಬ್ಯಾಕ್ ಸೋಡಿಯಂ ಅಂತ ಇದೆ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು. ಆಮೇಲೆ ಹೆಸರಿಗೆ ಏನಾಗುತ್ತೆ ಬೂದಿ ರೋಗ ಅಂತ ಬಂತಂದ್ರೆ 1 ಮಿಲಿಲೀಟರ್ ಪೊಫಿಕ್ನೋಜಲ್ ಅಂತ ಇರುತ್ತೆ ಅಥವಾ 3 ಗ್ರಾಮ್ ವೆಟೆಬಲ್ ಸಲ್ಫರ್ ಅಥವಾ 2 ಗ್ರಾಮ್ ಕಾರ್ಬನ್ ಡೈಜಿನ್ ಶಿಲೀಂಧ್ರ ನಾಶಕ ಅನ್ನ ನಾವು ಸಿಂಪಡಣೆ ಮಾಡ್ಬೋದು. ಆಮೇಲೆ ಹೆಸರಿಗೆ ಅಂದ್ರೆ ಎಲೆ ತಿನ್ನುವ ಕೀಟ ಏನರ ಬಂದಿತ್ತಂದ್ರೆ 1.7 ಮಿಲಿಲೀಟರ್ ಡೈಮಿಥೈಟ್ ಅಂತ ಹೇಳ್ತೀವಿ ಅದನ್ನ ಸಿಂಪಡಣೆ ಮಾಡ್ಬೋದು. ಆಮೇಲೆ ಈಗ ಗೋವಿನ ಜೋಳದಲ್ಲಿ ನಮ್ಗೆ ಕಸದ ಒಂದು ಪ್ರಾಬ್ಲಮ್ ಇತ್ತಂತಂದ್ರೆ 80% ಸೋಡಿಯಂ ಲವಣ ಅಂತ ಸಿಗ್ತೈತೆ, ಅದು 0.8 ಕಿಲೋಗ್ರಾಮ್ ಅನ್ನ ಸಿಂಪಡಣೆ ಮಾಡಬಹುದು ಅದು 20-25 ದಿವಸದ ಒಳಗಾಗಿ. ಅದೇ ರೀತಿ ಈಗ ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಬರ್ತಾ ಇದೆ ಅಲ್ಲಲ್ಲಿ, ಆಮೇಲೆ ಅದು ಆ ತರ ಬಂದ ಒಂದು ಗಿಡ ಏನ್ ಮಾಡ್ಬೇಕು ಕಿತ್ತಿ ನಾವು ಸುಟ್ಟಾಕ್ಬೇಕು. ಹಾಗೆ ಬಿಟ್ರೆ ಏನಾಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬಂದು ನಮ್ಮ ಹೊಲದಲ್ಲೆಲ್ಲ ಅದನ್ನ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ ಅಂತ ಹೇಳ್ತೇವೆ 7.8 SL ರೂಪದಲ್ಲಿ ಸಿಗ್ತೈತಿ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬಹುದು. ಹೀಗೆ ರೈತ ಬಂದವರೇ ನಮಗೆ ಮುಂದಿನ ವಾರದಲ್ಲಿ ಇನ್ನೂ 4-5 ದಿವಸ ಯಾವುದೇ ಮಳೆ ಬರುವ ಸಾಧ್ಯತೆ ಇಲ್ಲ, ಬಂದರೆ ಅಲ್ಲಲ್ಲಿ ತುಂತುರು ಮಳೆ ಮಾತ್ರ ಆಗ್ಬಹುದು. ಆದ್ದರಿಂದ ಈ ಒಂದು ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಒಂದು ಕ್ರಮಗಳನ್ನು ಮತ್ತು ಈ ಒಂದು ಉಳಿದ ಕೃಷಿ ಸಲಹೆಗಳನ್ನು ತಾವು ಪಾಲಿಸಿ ಉತ್ತಮ ಬೆಳೆ ಪಡೆಯಬಹುದು. ಸೊ ಇಷ್ಟು ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿಯನ್ನ ಕೇಳಿದಿರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-2199. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಯನ್ನ. ಗೆದ್ದಲನ್ನ ಮಣ್ಣಿನಲ್ಲಿ ವಾಸಿಸುವಂತ ಗೆದ್ದಲು ಹಾಗೂ ಮರದಲ್ಲಿ ವಾಸಿಸುವ ಗೆದ್ದಲು ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ನಾವು ಮಣ್ಣಿನ ಮೇಲೆ ಸಾಮಾನ್ಯವಾಗಿ ಕಾಣುವಂಥ ಗೆದ್ದಲು ಅಲ್ಲಲ್ಲಿ ಹುತ್ತಗಳನ್ನು ಕಟ್ತವೆ, ಗೂಡುಗಳನ್ನು ಮಣ್ಣಿನ ತಳಭಾಗದಲ್ಲಿ ಹಾಗೂ ಮೇಲ್ಭಾಗದಲ್ಲಿಯೂ ಕಟ್ಟಿರೋದನ್ನು ನೋಡಬಹುದು. ಮರದಲ್ಲಿ ವಾಸಿಸುವಂಥ ಗೆದ್ದಲು ಗೂಡುಗಳನ್ನು ಮರದ ಒಳಗೂ ಮತ್ತು ಹೊರಗೂ ಕಟ್ತವೆ.